ನಾಳೆ ಆಕಾಶವಾಣಿಯಲ್ಲಿ ಪ್ರಧಾನಿ ಮೋದಿ ಅವರ ಜನಪ್ರಿಯ ಮನದ ಮಾತು. ಎಐ ತಂತ್ರಜ್ಞಾನ ಭವಿಷ್ಯದಲ್ಲಿ ಉದ್ಯೋಗಕ್ಕೆ ಬಹುದೊಡ್ಡ ಸವಾಲು, ಬೆಂಗಳೂರು ಐಐಎಸ್ಸಿ ನಿರ್ದೇಶಕ ಪ್ರೊಫೆಸರ್ ರಂಗರಾಜನ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರ, ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದು ದಾಳಿಂಬೆ ಹಾಗೂ ಡ್ರ್ಯಾಗನ್ ಹಣ್ಣಿನ ಬೆಳೆಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಕೋರನಹಳ್ಳಿಯ ಪ್ರಗತಿಪರ ಕೃಷಿಕ ಕೆಜಿ ಪರಮಶಿವ ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ ಕೇಳುತ್ತಿದ್ದೀರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದಾಳಿಂಬೆ ಹಾಗೂ ಡ್ರ್ಯಾಗನ್ ಹಣ್ಣಿನ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕೋರನಹಳ್ಳಿಯ ಪ್ರಗತಿಪರ ಕೃಷಿಕ ಕೆಜೆ ಪರಮಶಿವ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಬಣ್ಣಾವರ ಹೋಬಳಿಯ ಕೋರನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಕೆಜೆ ಪರಮಶಿವ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಬೇರೆ ಬೇರೆ ತರಹದ ಬೆಳೆಗಳನ್ನು ಮಾಡ್ತಾರೆ, ವಿಶೇಷವಾಗಿ ವಿವಿಧ ಹಣ್ಣಿನ ಬೆಳೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಡ್ರಾಗನ್ ಫ್ರೂಟು, ದಾಳಿಂಬೆ, ಗೋಡಂಬೆ, ಅಡಿಕೆ, ತೆಂಗು ಈ ತರಹದ ಬೆಳೆಯಲ್ಲಿ ನಿರತರಾಗಿದ್ದಾರೆ. ಹಣ್ಣಿನ ಬೆಳೆಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪರಮಶಿವ ಅವರು. ನಮಸ್ಕಾರ. ನಮಸ್ಕಾರ ಪರಮಶಿವ ಅವರೇ. ಎಷ್ಟು ವಯಸ್ಸು ತಮಗೆ? ಸರ್ ನಾನು 53 ವರ್ಷ. 53 ವರ್ಷ. ಏನು ಓದಿದ್ರಿ? ನಾನು ಬಿ ಎ ಆಗಿದೆ. ಬಿ ಎ ಆಗಿದೆ. ಬಿ ಎ ಓದಿದ ನಂತರ ಬೇರೆ ಎಲ್ಲೂ ವೃತ್ತಿ ಮಾಡಲಿಲ್ವಾ? ಸರ್ ಬಿ ಎ ಓದಿದ ಮೇಲೆ ವ್ಯಾಪಾರಕ್ಕೆ ಅಂತ ಡೈವರ್ಷನ್ ಮಾಡಿ ವ್ಯಾಪಾರ ಎಲ್ಲ ಮಾಡೋದಕ್ಕೆ ಅಂತ ಹೊರಟೆ. ಅದು ನಮಗೆ ಕೃಷಿ ಜಮೀನು ಜಾಸ್ತಿ ಇತ್ತು, ಹಾಗಾಗಿ ಅಲ್ಲಿ ಮಾಡೋದಕ್ಕೆ ಹೋದ್ರೆ ಇಲ್ಲಿ ಹಾಳಾಗುತ್ತೆ ಅಂತ ಯೋಚನೆ ಮಾಡಿ ಅಷ್ಟೊತ್ತಿಗೆ ನನಗೆ ಬ್ರಿಕ್ ಇಂಡಸ್ಟ್ರಿಲಿ ಒಂದು ಜಮೀನಿತ್ತು. ಬ್ರಿಕ್ ಇಂಡಸ್ಟ್ರಿ ಮಾಡ್ಕೊಂಡು ಕೃಷಿ ಸ್ಟಾರ್ಟ್ ಮಾಡಿದೆ ಒಂದೇ ಜಾಗದಲ್ಲಿ. ಎಲ್ಲ ನಮ್ದು ಒಂದು 50 ಎಕರೆ ಒಂದೇ ಫ್ಲ್ಯಾಟು, ಇಬ್ರು ಬ್ರದರ್ಸು, ನನ್ನ ಹತ್ರ ಒಂದು 30 ಎಕರೆ ನನ್ನ ಹೋಲ್ಡಿಂಗ್ ಇದೆ. ನಾನು ಈಗ ಅದರಲ್ಲಿ ಡ್ರ್ಯಾಗನ್ ಫ್ರೂಟು ಮತ್ತೆ ದಾಳಿಂಬೆ, ಗೋಡಂಬೆ, ತೆಂಗು ಮತ್ತು ಅಡಿಕೆ ಇಷ್ಟನ್ನ ಮಲ್ಟಿ ಕ್ರಾಪ್ ಬೆಳೀತಾ ಇದ್ದೀನಿ ನಾನು. ಈ ಹಣ್ಣಿನ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ತಮಗೆ? ಮುಂಚೆ ತೆಂಗು ಮತ್ತು ಅಡಿಕೆ ಎರಡೇ ಇತ್ತು ನಮ್ದು. 2010 ನಮಗೆ ಇಲ್ಲಿ ಬರ ಸ್ಟಾರ್ಟ್ ಆಯ್ತು ನಮ್ಮ ಭಾಗದಲ್ಲಿ. ಒಂದು 3 ವರ್ಷ ನಮಗೆ ತುಂಬಾ ಅಡಿಕೆ ತೆಂಗನ್ನ ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡ್ತು. ಇವೆರಡು ಬೆಳೆಗಳನ್ನೇ ನಾವು ಡಿಪೆಂಡ್ ಆಗಿದ್ದು. ನಮಗೆ ಮೂಲಭೂತವಾಗಿ ನಮಗೆ 50,000 ಕಾಯಿ ಕೆಡುತ್ತಿದ್ದು ತೆಂಗಲ್ಲಿ, ಅಡಿಕೆಯಲ್ಲಿ ನಮಗೆ ವರ್ಷ 2-3 ಲಕ್ಷ ಆಗ್ತಿತ್ತು. ಆ ಕಾಲಕ್ಕೆ ನಮಗೆ ಹೆಂಗ ಲೈಫ್ ಮೇಂಟೈನ್ ಆಗೋದು, ಒಂದು ಸಣ್ಣದಾಗಿ ಒಂದು ಬ್ರಿಕ್ ಇಂಡಸ್ಟ್ರಿ ಮಾಡ್ಕೊಂಡಿದ್ದೆ. ಕೊನೆಗೆ 10 ನಮಗೆ ಬರ ಸ್ಟಾರ್ಟ್ ಆದಾಗ ಅದನ್ನೇ ಉಳಿಸ್ಕೊಳೋದಕ್ಕೆ ಕಷ್ಟ ಆಯ್ತು. ಅವಾಗ ನಮಗೆ ಯೋಚನೆ ಮಾಡಿ ಇದು ಏನು, ಇದರ ಮೂಲ ನಮಗೆ ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು. ತುಂಬಾ ಡಿಪ್ರೆಸ್ ಅದು ಬಿಡಿ, ಇದ್ರ ಮೇಲೆ ನಾವು ಡಿಪೆಂಡ್ ಆಗಿದೀವಲ್ಲ. ಇದು ತೆಂಗೆ ಹೋಗಲ್ಲ ಎವೆಲಿ ಬಂದ್ಬಿಡ್ತು, ಅಡಿಕೆ ಒಣಗ್ತಾ ಬಂತು. ನಾವು ಒಂದು ಹೆಚ್ಚು ಕಮ್ಮಿ ಅವಾಗ 13 ನಾನು 9 ಬೋರ್ ಕೊರ್ಸಿದ್ದು ಸರ್. ಒಂದೊಂದು ಬೋರ್ ಕೊರ್ಸೋದಕ್ಕೆ 1 ಲಕ್ಷ ಖರ್ಚಾಯ್ತು. ಅವತ್ತು ಇಸ್ ಕಮಿಟೆಡ್ 10 ಲ್ಯಾಕ್ಸ್. ಅಷ್ಟು ಮುಂಚೆನೆ ನಾನು ಒಂದು ಮನೆ ಕಟ್ಟಿದ್ದೆ, ಆದ್ರೆ 20 ಲಕ್ಷ ನನಗೆ ಸಾಲ ಆಯ್ತು. ಇದರಿಂದ ಹೊರಗೆ ಬರೋದೇನು ಅಂತ ನಾನು ಯೋಚನೆ ಮಾಡ್ಬೇಕಾದ್ರೆ ನಮ್ಮ ರಿಲೇಟಿವ್ 3-4 ರಾಜಶೇಖರ್ ಅಂತೇಳಿ 3-4 ಜನ ಗ್ರೂಪ್ ಅಲ್ಲಿ ಅವರೆಲ್ಲ ಸೇರಿ ಜಮೀನೆಲ್ಲ ಕೊಂಡು ಅವರು ದಾಳಿಂಬೆ ಬೆಳೆದು 500 ಗಿಡ ದಾಳಿಂಬೆ ಹಾಕಿದ್ರು ಅಷ್ಟೇನವರು. ಆಕ್ಚುಲಿ ಅವ್ರು ಹಾಕಿದಾಗ ಎಲ್ಲರೂ ನಾವು ನೆಗ್ಲೆಕ್ಟ್ ಮಾಡಿದ್ವು. 500 ದಾಳಿಂಬೆ ಇವರು ವಕೀಲರ ಕೆಲಸ ಮಾಡ್ತಾರೆ, ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡ್ತಾರೆ ಇವರು ಅಂತ ಮಟ್ಟಕ್ಕೆ ನಾವು ಚಿಂತನೆ ಮಾಡಿದ್ದು. ಬಟ್ ಅವರು 2 ವರ್ಷ ಕಷ್ಟಪಟ್ಟು ಸಸ್ಟೈನ್ ಆದಾಗ ಅವರಿಗೆ 500 ಗಿಡದಲ್ಲಿ ಒಂದು 10 ಟನ್ ಅನ್ಕೊಯ್ದಾಗ 10 ಲಕ್ಷ ದುಡ್ಡು ಆಯ್ತು. ನಾವು ತೆಂಗಲ್ಲಿ 10 ಲಕ್ಷ ದುಡ್ಡು ನೋಡ್ಬೇಕು, ಅದನ್ನ ಖರ್ಚೆಲ್ಲ ಮೇಂಟೈನ್ ಮಾಡಿ ಅಂತಂದ್ರೆ ಎಷ್ಟೋ ವರ್ಷ ಬೇಕಾಗುತ್ತೆ. 500 ಗಿಡದಲ್ಲಿ ಇಷ್ಟು ಅಚೀವ್ ಮಾಡಿರಲ್ಲ ಅಂತ ಕೊನೆಗೆ ಅವ್ರ ನಮ್ಮ ರಿಲೇಟಿವ್ ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದಾಗ ಆ ಕಾಲದಲ್ಲಿ ಪ್ಲಾಂಟೇ ಸಿಗೋದು ಕಷ್ಟ ಆಗ್ತಿತ್ತು. ಆಮೇಲೆ ಜೈನ್ ಬುಕ್ ಮಾಡಿದ್ರೆ 8 ತಿಂಗಳು 10 ತಿಂಗಳು ಜೈನ್ ಕಂಪನಿ ಅವರು ಪ್ರಾಬ್ಲಮ್ ಅಂದ್ರು. ಆವಾಗ ಕೊನೆಗೆ ಅವ್ರು ಹುಡ್ಕೊಂಡು ಹೋಗಿ ಆಮೇಲೆ ಗೂಟಿನ ನಾವು ಸೆಲೆಕ್ಟ್ ಮಾಡಿ ಕೊನೆಗೆ ಯಾರ ನಮ್ಮ ಸ್ನೇಹಿತರು ಡೈರೆಕ್ಷನ್ ಮಾಡಿದ್ರು, ನೀವು ಫ್ಲಾಟಿಗೆ ಹೋಗಿ ಅಲ್ಲಿ ಏನು ಡಿಸೀಸ್ ಇಲ್ಲದ ಗಿಡದಲ್ಲಿ ಗೂಟಿ ತಗೊಂಡು ನೀವು ಬಂದು ಪ್ಲಾಂಟ್ ಮಾಡಿದ್ರು. ಅವಾಗ ಸ್ಟ್ರಗಲ್ ಮಾಡಿ ತಂದು ಪ್ಲಾಂಟ್ ಮಾಡಿದ್ರು. ಫಸ್ಟ್ ವರ್ಷ ನನಗೇನು ಅಂತ ಆದಾಯ ಆಗಲಿಲ್ಲ, ಒಂದು 4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಆದಾಯ ಆಯಿತು. ನಾನು ಖರ್ಚು ಮಾಡಿದ್ದು ಮಾತ್ರ ಬಂತು. ಆಮೇಲೆ ಅವಾಗ ಐಡಿಯಾನೂ ಇರಲಿಲ್ಲ ಗೈಡ್ ಮಾಡೋದಕ್ಕೆ ಏನು ಮಾಡೋದಕ್ಕೆ. ಅವಾಗ ಒಬ್ಬ ಕನ್ಸಲ್ಟ್ ಕರ್ಕೊಂಬಂದು ಮೇಯ್ನು ದಾಳಿಂಬೆ ಬೆಳೆಗೆ ಹೇಗೆ ಅಂತಂದ್ರೆ ಸರ್, ಅದು ಒಂಥರ ಈ ICU ಇದ್ದಂಗೆ, ಸೀರಿಯಸ್ ಪೇಷಂಟ್ ಇದ್ದಂಗೆ. ಅದನ್ನ ಅದೇ ರೀತಿ ನಾವು ಮೇಂಟೈನ್ ಮಾಡಿದ್ರೆ ಮಾತ್ರ ಆಗುತ್ತೆ. ಬರೀ ನ್ಯಾಚುರಲ್ ಆಗಿ ನಾವೇನೋ ಸೀತಾಫಲ ಬೆಳಿತೀವಿ, ಸಪೋಟ ಬೆಳಿತೀವಿ, ಆಮೇಲೆ ತೆಂಗು ಅಡಿಕೆ ಬೆಳಿತೀವಿ, ಟೊಮೆಟೊ ಬೆಳಿತೀವಿ, ಆ ನಾಲೆಡ್ಜ್ ಅಲ್ಲಿ ಬೆಳೆದ್ರೆ ದಾಳಿಂಬೆ ಸಸ್ಟೈನ್ ಆಗಕ್ಕಲ್ಲ, ಅದರಲ್ಲಿ ಹಿಳ್ಳು ತೆಗಿಯಕ್ಕಲ್ಲ, ಸರ್ವೈವ್ ಆಗಕ್ಕಲ್ಲ, ಅದು ಲೈಫಲ್ಲೇ ಬೇರೆ ಇರುತ್ತೆ ದಾಳಿಂಬೆದು. ಅದೇ ರೀತಿ ನಾನು ಎಲ್ಲ ಅದ್ರ ಬಗ್ಗೆ ಗೈಡ್ ತಗೊಂಡು ನಾವು ಗ್ರೂಪ್ ಅಲ್ಲೆಲ್ಲ ಫಾರ್ಮರ್ಸ್ ಎಲ್ಲ ಡಿಸ್ಕಸ್ ಮಾಡಿ ನಾವೆಲ್ಲ ಫಾರ್ಮರ್ಸ್ ಒಂದು 10 ಜನ ಒಟ್ಟಿಗೆ ಹಾಕಿದ್ವು. ನಾವು ಯಾವ ರೀತಿ ಕೋಆಪರೇಷನ್ ಇದ್ದು ಅಂತಂದ್ರೆ, ಅದನ್ನ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋ ಟೈಮಲ್ಲಿ ಈಗ ಫಸ್ಟ್ ಫ್ಲವರ್ ಇತ್ರಲ್ಲಿ ಅಂತ ಮಾಡ್ತೀವಿ, ಎಲ್ಲ ಎಲೆ ಉದಿಸ್ಬಿಟ್ಟು ಅದಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಇಷ್ಟು ಟೈಮಲ್ಲಿ ಇಷ್ಟೇ ಅವರ್ ನೀರು ಕೊಡಬೇಕು, ಇಷ್ಟೇ ಲೀಟರ್ ನೀರು ಹೋಗ್ಬೇಕು. ಹಾಗಿದ್ರೆ ಅದು ಫ್ಲವರು ಚಿಗುರು ಒಂದೇ ಸರಿ ಮೂವ್ ಆಗುತ್ತೆ. ಕಮ್ಮಿ ಕೊಟ್ರೆ ಫ್ಲವರ್ ಡ್ರಾಪ್ ಆಗುತ್ತೆ, ಹೆಚ್ಚಿಗೆ ಕೊಟ್ರೆ ಚಿಗುರು ಜಾಸ್ತಿ ಆಗಿ ಫ್ಲವರ್ ಬರಲ್ಲ. ಅದನ್ನ ನಾವು ಫೋನ್ ಮಾಡ್ಕೊಂಡು ನಾನು ಹಿಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೀವು ಮಾಡಿ, ನೀವು ಇಷ್ಟು ಕೊಡಿ ಅಂತ ತುಂಬಾ ಗ್ರೂಪ್ ಅಲ್ಲಿ ಮಾಡಿ ಎಲ್ಲ ಸಕ್ಸಸ್ ಆದವು. ಇವತ್ತು ನಮ್ಮ ಸ್ನೇಹಿತರೊಬ್ರು ಇಲ್ಲಿ ಗುರುಮೂರ್ತಿ ಅವರು ಅಂತ, ಅವರಿಗೆ ಒಂದು 3,000 ಗಿಡ ದಾಳಿಂಬೆ ಮಾಡಿದ್ದಾರೆ. ಅವ್ರು ತುಂಬಾ ಚೆನ್ನಾಗಿ ಸರ್ವೈವ್ ಆದ್ರು ಅವರು. ಹಾಗೆ ದಾಳಿಂಬೆ ನಮಗೆ ಆರ್ಥಿಕವಾಗಿ ಸಬಲರಾಗೋದಕ್ಕೆ ನಮಗೆ ಅನುಕೂಲ ಆಯ್ತು. ಬಟ್ ದಾಳಿಂಬೆ ಬೆಳೆಯೋದಕ್ಕೆ ಏನು ಅಂತಂದ್ರೆ ಮೂಲಭೂತವಾಗಿ ಬಂಡವಾಳ ಬೇಕು, ಆಮೇಲೆ ನಾಲೆಡ್ಜ್ ಬೇಕು. ಆಮೇಲೆ ಜೊತೆಗೆ ಏನೇ ನಾಲೆಡ್ಜ್ ಇದ್ರು ಕನ್ಸಲ್ಟ್ ಇಲ್ದಲೆ ದಾಳಿಂಬೆ ಬೆಳೆಯಕ್ಕೆ ಕಷ್ಟ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಾವೇನ್ ಮಾಡ್ತೀವಿ, ಪ್ರತಿ ದಿನ ಹೊಲದಲ್ಲಿ ಅಡ್ಡಾಡ್ತಿರ್ತೀವಿ, ನಾವೆಲ್ಲದು ಚೆನ್ನಾಗೆ ಕಾಣ್ತಿರುತ್ತೆ. ಒಬ್ಬ ಕನ್ಸಲ್ಟ್ ಬಂದ್ರೆ ಅಂದ್ರೆ ಕನ್ಸಲ್ಟ್ ಅಂದ್ರೆ ಸುಮ್ನೆ ಯಾರನ್ನ ಮಾಡ್ಕೋಬಾರ ಸರ್, ನಾವು ಅನುಭವ ಜೊತೆಗೆ ಕ್ವಾಲಿಫೈಡ್ ಆಗ್ಬೇಕು. ಮಿನಿಮಮ್ BSc AG ಮಾಡಿರ್ತಕ್ಕಂಥರಾದ್ರೆ ನಾವೇನ್ ಮಾಡ್ತೀವಿ, ಕನ್ಸಲ್ಟ್ ಅಂತ ಯಾರೋ ಬಿಎಸ್ಸಿ ಕಂಪ್ನಿಲಿ ಮಾರ್ತಿರ್ತಾರೆ, ಅವನು ನಾನು ಕನ್ಸಲ್ಟ್ ಅಂತ ಔಷಧಿ ಟ್ರಿಪ್ಸ್ ಗೊತ್ತು ಅಂತ ಬಂದ್ಬಿಟ್ಟು ಎಲ್ಲ ತುಂಬಾ ಜನ ಲಾಸ್ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲದಲ್ಲ ಯಾರೋ ನಂಬಿ ಇದು ಮಾಡ. ಬಟ್ ಕ್ವಾಲಿಫೈಡ್ ಕರ್ಕೊಂಬಂದು ನಮ್ಮ ರಿಲೇಷನ್ ಅಕ್ಷಯ್ ಅಂತ ಹೇಳ್ಬಿಟ್ಟು ಈಗ ಅವ್ರು ನಮ್ದೆಲ್ಲ ಕನ್ಸಲ್ಟ್ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿ ಅವರು ಬಂದ್ಮೇಲೆ ನಮಗೆ ನೀಟಾಗಿ ಗೈಡ್ ಮಾಡ್ತಾರೆ. ಆಮೇಲೆ ಯಾವಾಗ್ಲೂ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಏನು, ಆಮೇಲೆ ಯಾವ ಹಂತದಲ್ಲಿ ಯಾವ ಗೊಬ್ಬರ ಕೊಡಬೇಕು, ಯಾವ ಟೈಮಲ್ಲಿ ಅದು ಕಲರ್ ಕನ್ವರ್ಟ್ ಆಗೋದಕ್ಕೆ ಅದಕ್ಕೆ ಸ್ಪ್ರೇ ಕೊಡಬೇಕು, ಎಲ್ಲದಕ್ಕೂ ಅದನ್ನ ಬಹಳ ಸೈಂಟಿಫಿಕ್ ಮಾಡಬೇಕು. ಆ ರೀತಿ ಮಾಡಿದ್ರೆ ದಾಳಿಂಬೆ ಒಳ್ಳೆ ಆದಾಯಕರ ಅಂತ ನಾನು ಹೇಳ್ತೀನಿ. ಎಷ್ಟು ಗಿಡಗಳನ್ನ ಹಾಕಿದ್ರೆ ಮತ್ತೆ ಏನು ಅಂತರ ಇಟ್ಕೊಂಡು ಹಾಕಿದಿರಿ? ಸರ್, ನಾನು 2.5 ಎಕರೆ ಮಾಡಿದ್ದೆ, 14x10 ಹಾಕಿದ್ದೀನಿ ನಾನು. ಪೂರ್ವ ಪಶ್ಚಿಮ 14, ಪೂರ್ವ ಪಶ್ಚಿಮಕ್ಕೆ ಐಡೆನ್ಸಿಟಿ ಜಾಸ್ತಿ ಇರಬೇಕು ನಮಗೆ. ಅದಕ್ಕೆ ಮೈನ್ ಇರೋದು ದಾಳಿಂಬೆಗೆ ಸನ್ಲೈಟ್ ಚೆನ್ನಾಗಿ ಬೀಳಬೇಕು. ನಾವೇನ್ ಮಾಡ್ತೀವಿ, ನಮ್ಮ ಹೊಲ ಡೌನ್ ಇದೆ ಅಂತ ಹೇಳ್ಬಿಟ್ಟು ಉತ್ತರ ದಕ್ಷಿಣ ಏನೋ ಉಲ್ಟಾ ಮಾಡಿರೇನಾಗುತ್ತೆ, ನಮಗೆ ಸ್ಪೇಸ್ ಜಾಗ ಇರೋದನ್ನ ಪೂರ್ವ ಪಶ್ಚಿಮಕ್ಕೆ ಬಿಟ್ಕೋಬೇಕು. ಪೂರ್ವ ಪಶ್ಚಿಮಕ್ಕೆ ಅದಕ್ಕೆ ತುಂಬಾ ಸನ್ಲೈಟ್ ಕೇಳ್ತಕ್ಕಂತ ಅದು ಗಿಡ. ಆ ಸನ್ಲೈಟ್ ಇದ್ರೆ ಅದು ಸಸ್ಟೈನ್ ಆಗುತ್ತೆ, ಜೊತೆಗೆ ಅದಕ್ಕೆ ಫಂಗಸ್ ಇನ್ಫೆಕ್ಷನ್ ಆಗಲ್ಲ. ಕೆಲವರು 12x10 ನಾನು ಮುಂಚೆ ಫಸ್ಟ್ ಒಂದು ಪ್ಲಾಟ್ ಮಾಡಿ ಒಂದು ಮಾಡಿದೆ, ಬಟ್ ತುಂಬಾ ಇನ್ಫೆಕ್ಟ್ ಆಗುತ್ತೆ. ರೈತರಿಗೆ ಹೇಳೋದು ಅಂತಂದ್ರೆ ದಾಳಿಂಬೆ ಮಾಡಬೇಕು ಅಂದ್ರೆ 14x10 ಹಾಕಿದ್ರೆ ನೀವು 1-2 ಎಕರೆ 100 ಗಿಡ ಕಮ್ಮಿ ಹಿಡಿದ್ರೆ ನೀವು ಹೀಲ್ಡಲ್ಲಿ ಜಾಸ್ತಿ ತಿಳ್ತೀರ. ಇದರಲ್ಲಿ 30 kg ಬಂದ್ರೆ ಅದು 50 kg ತನಕ ತೆಗಿಬಹುದು. 3-4 ಬೆಳೆಯಲ್ಲಿ ಕೆನಾಪಿ ಎಲ್ಲ ಜಾಸ್ತಿ ಆದಾಗ ಮತ್ತೆ ಡಿಸೀಸ್ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಅದು ಒಳ್ಳೆ ಇದು ಐಡೆನ್ಸಿಟಿ. 14x10 ಇದೆಯಲ್ಲ, ಉತ್ತರ ದಕ್ಷಿಣ 10 ಹಾಕ್ಬೇಕು, ಪೂರ್ವ ಪಶ್ಚಿಮ 12x13 ಇದಕ್ಕರ ಹೆಚ್ಚಿಗೆ ಲಾಂಗ್ ಮಾಡ್ಕೋಬೇಕು. ನಿಮ್ ಪ್ರಕಾರ 14x10 ಹಾಕೊಳ್ಳದೆ ಹೆಚ್ಚು ಒಳ್ಳೇದು ಅಂತ ಇದು? ಯಾಕೆಂದ್ರೆ ಗಿಡ ಅದು ಪ್ರತಿದಿನ ಬೆಳೀತಿರುತ್ತೆ, ಅದು ಏನು ಒಂದು ಟೊಮೆಟೊ ಹಂಗೆ ಒಂದು ಬೆಳೆ ಹಾಕಿ ತೆಗೆದಲ್ಲ ಅದು. ಅದು ತುಂಬಾ ನೀಟ್ ಆಗಿ ನಮಗೆ ಇನ್ಫೆಕ್ಟ್ ಆಗ್ಲಿಲ್ಲ, ಅದೇನಾಗ್ಲಿಲ್ಲ ಅಂದ್ರೆ 10 ವರ್ಷ ನಾನು ಇಟ್ಕೊಂಡಿದ್ದೆ ಒಂದು ಬೆಳೆ. ನಾನು 10 ವರ್ಷ ನಾನು ಅದರಲ್ಲಿ ಬೆಳೆದೆ. ಅದು ಫಸ್ಟ್ ಹಾಕಿದಾಗ ನಾನು 2013 ಹಾಕಿದ್ದು, 21 ನಾನು ಅದು ರಿಮೂವ್ ಮಾಡಿದೆ. ನೀವೇ ಬಟ್ ನನಗೆ ಅದರಲ್ಲಿ ಒಂದು 70-80 ಲಕ್ಷ ನಾನು ಖರ್ಚು ಕಳೆದ ಆದಾಯ ಮಾಡಿದೆ. ಅದು ತುಂಬಾ ನನಗೆ ನನ್ನ ಲೈಫ್ ದಿಕ್ಕನ್ನೇ ಬದಲಾಯಿಸ್ತದೆ ದಾಳಿಂಬೆ. ಹೌದೌದು. ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಈ ದಾಳಿಂಬೆ ಬೆಳೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ? ಸರ್, ನಿರ್ವಹಣಾ ಕ್ರಮ ಅಂದ್ರೆ ಬೇಸಿಕ್ ಫಸ್ಟ್ ಆ ಭೂಮಿ ಅದು ವಾಟರ್ ಲಾಗಿಂಗ್ ಜಾಗ ಆಗಬಾರದು. ನೀವು ದಾಳಿಂಬೆ ಬೇಕಾದ್ರೆ 2 ವರ್ಷ ಹಾಗೆ ಬಿಟ್ಟು ನೀವು ನೀರೇ ಕೊಡ್ಲಿಲ್ಲ ಅಂದ್ರೆ ಉಳಿದಿರುತ್ತೆ. ವಾಟರ್ ಲಾಗಿಂಗ್ ಆದ್ರೆ ನೀರು ಜೋಗು ಭೂಮಿ ಅಂತೀವಲ್ಲ ಆತರ ಭೂಮಿಲಿ ಬೆಳೆಯಕ್ಕಾಗಲ್ಲ. ಆಮೇಲೆ ಬ್ಲಾಕ್ ಸಾಯಿಲ್ ಬರುತ್ತೆ, ಭತ್ತದ ಬಂಡ್ ಮಾಡಬೇಕು. ಆಮೇಲೆ ಸುತ್ತಮುತ್ತ ಸ್ವಲ್ಪ ಶೇಡಿಂಗ್ ಕಮ್ಮಿ ಇರಬೇಕು. ಆಮೇಲೆ ಎತ್ತರವಾದ ಜಾಗ, ನೀರು ಬಸ್ತೋಗಂತ ಭೂಮಿ ಆದ್ರೂ ತುಂಬಾ ಒಳ್ಳೇದು. ನೀರು ಬಸ್ತು ಹೋಗ್ಬೇಕು, ನೀರು ಬಸ್ತು ಹೋಗ್ಬೇಕು. ಕ್ಲೇ ಮಣ್ ಬರುತ್ತಲ್ಲಿ ರೆಡ್ ಅಲ್ಲೇ ಕೆಲವರು ಏನ್ ಮಾಡ್ತಾರೆ, ರೆಡ್ ಸಾಯಿಲ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಮ್ ಸ್ನೇಹಿತರಲ್ಲಿ ಹಾಕಿರು, ಅದೇನಾಗೋದು ತಟ್ಟೆ ಇದ್ದಂಗೆ ಇತ್ತದು, ಅಂದ್ರೆ ನೀರು ಬಸ್ತೋಗ್ತಿರ್ಲಿಲ್ಲ ಅದು. ಅವರು ಪಾಪ 3 ವರ್ಷಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿ ಏನೋ ಕಷ್ಟಪಟ್ಟು ಬೆಳ್ಕೊಂಡು 3 ವರ್ಷಕ್ಕೆ ಅದನ್ನ ಓವರ್ ಬ್ಲೈಟ್ ಮತ್ತು ಬ್ಲೈಟ್ ಎರಡು ಅದಕ್ಕೆ ಇದಾಯ್ತು, ಕಂಟ್ರೋಲ್ ಆಗ್ಲಿಲ್ಲ, ಅದನ್ನ ರಿಮೂವ್ ಮಾಡಿರು. ಹಾಗಾಗಿ ನಾನು ಹೇಳೋದು ಅಂದ್ರೆ ಗ್ರಾವಲ್ ತರ ಭೂಮಿ ಆಗ್ಬೇಕು, ನೀರು ಬಸ್ತೋಗ್ಬೇಕು, ಆತರ ಭೂಮಿ ದಾಳಿಂಬೆ ಸೂಟಬಲ್. ಅದಕ್ಕೆ ಗೊಬ್ಬರ ಗೋಡು ಇದೆಲ್ಲ ಯಾವ್ಯಾವ ಟೈಮ್ಗೆ ಎಷ್ಟೆಷ್ಟು ಕೊಡ್ಬೇಕು ಸರ್? ಅದಕ್ಕೆ ಗ್ರಾವಲ್ ಬಿಟ್ರೆ ಯಾವ ಗೋಡು ಹಾಕಂಗಿಲ್ಲ, ಗ್ರಾವಲ್ ಒಂದೇ. ಅದಕ್ಕೆ ಪ್ರತಿ ವರ್ಷ ನಾವು 2 ವರ್ಷಕ್ಕೊಂದ್ಸರಿ ಹೊಸ ಮಣ್ಣನ್ನು ಹಾಕ್ತಿವಿ. ಬಂಡಿಂಗ್ ಮಾಡಿದ್ರೆ 1-2 ವರ್ಷ ಏನ್ ಬೇಕಾಗಲ್ಲ. ಈಗೆಲ್ಲ ಬಂಡ್ ಮೆಥಡ್ ಮಾಡ್ತೀವಿ, ಮುಂಚೆ ನಾವೆಲ್ಲ ನೆಲಕ್ಕೆ ಹಾಕ್ತಿದ್ದು ನಾವು. ಈಗೇನ್ ಮಾಡ್ತೀವಿ, ಒಂದು ಪ್ಲಾಂಟ್ ಮಾಡ್ಬಿಟ್ಟು ಈ 1-8 ತಿಂಗಳ ತನಕ ನಾವೇನ್ ಮಾಡ್ತೀವಿ, ಅದನ್ನ ಗಿಡ ಬೆಳೆಸ್ಕಂತೀವಿ. ಆಮೇಲೆ ಸಣ್ಣದ ಮಿನಿ ಇಟ್ಯಾಚಿ ಬರುತ್ತಲ್ಲ, ಇಟ್ಯಾಚ್ ಅಲ್ಲಿ ಬಂಡ್ ಮಾಡ್ತೀವಿ. ಆ ಬಂಡ್ ಮಾಡಿದ್ರೆ ಬೆನಿಫಿಟ್ ಏನಂದ್ರೆ ಮತ್ತೆ ಹೊರಗಡೆ ಸಾಯಿಲ್ ಹಾಕ ತಪ್ಪುತ್ತೆ ನಮಗೆ. ಆ ಬಂಡ್ ಏನ್ ಮಾಡ್ತೀವಿ, ಅದು ಮಿನಿಮಮ್ 1-4 ವರ್ಷ ಅದೇ ಅದಕ್ಕೆ ಮೇಂಟೈನ್ ಆಗುತ್ತೆ. ಆಮೇಲೆ ಕೊಟ್ಟಿಗೆ ಗೊಬ್ಬರನು ಕೊಡ್ತೀವಿ, ಅದು ಯಾಕೆಂದ್ರೆ ನಾವು ಕೊಟ್ಟ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಇದಾಗಬೇಕು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಅವಶ್ಯಕತೆ ಇರುತ್ತೆ. 1 ಕೆಜಿ ಕೊಟ್ಟಿಗೆ ಗೊಬ್ಬರ, ಬೇವಿನಿಂಡಿ. ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಾದ್ರೆ ಡೈರೆಕ್ಟ್ ಕೊಟ್ಟಿಗೆ ಗೊಬ್ಬರ ಕೊಡಂಗಿಲ್ಲ, ಅದಕ್ಕೆ ಟ್ರೈಕೋರೋಡ್ಮಾ, ಸುಡಮಸು, ವ್ಯಾಮ್, ಪೆಸೊಲಮೆಸಿಸ್ ಇದನ್ನೆಲ್ಲ ಹಾಕಿ 15-20 ದಿನ ಅದನ್ನ ಮಲ್ಚಿಂಗ್ ಮಾಡಿ ಆಮೇಲೆ ಕೊಟ್ಟರೆ ಏನಾಗುತ್ತೆ, ಅದು ತುಂಬಾ ಬೇಗ ತಗೊಳುತ್ತೆ. ಅದು ಮಾಡೋ ಕ್ರಮ ಅದು. ಹೌದು. ನೀರು ಸರ್, ನೀರು ವಾಟರ್ ಮ್ಯಾನೇಜ್ಮೆಂಟ್ ಅದು ಬಹಳ ಇಂಪಾರ್ಟೆಂಟ್. ಈಗ ಹೇಗೆಂದ್ರೆ ಪೇಷಂಟ್ ಇದ್ದಂಗೆ, ಹೆಚ್ಚಿಗೆ ಡ್ರಿಪ್ಸ್ ಜಾಸ್ತಿ ಹಾಕಿರೋ ಕಷ್ಟ, ಕಮ್ಮಿ ಹಾಕಿರೋ ಕಷ್ಟ. ಅವ್ರು ಎಷ್ಟು ಬೇಕು ಅಷ್ಟು ಕೊಟ್ಟರು ಮಾತ್ರ ಅದು ದಾಳಿಂಬೆ. ಹೌದು, ಕಮ್ಮಿ ಕೊಟ್ಟರು ಫ್ಲವರ್ ಡ್ರಾಪ್ ಆಗುತ್ತೆ, ಹೆಚ್ಚಿಗೆ ಕೊಟ್ಟರು ಸಿತ್ತುಕು ಡ್ರಾಪ್ ಆಗುತ್ತೆ. ಅದು ಆಕ್ಚುಲಿ ಡೆಸರ್ಟ್ ಕ್ರಾಪ್ ಸರ್ ಅದು. ಈಗ ಏನಾಗಿದೆ ಅಲ್ಲಿ, ನಮ್ಗೆ ಇನ್ನೊಂದು ರೈತರಿಗೆ ಒಂದು ಕಿವಿ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ರೈನ್ಫಾಲ್ ಏರಿಯಾ ಇರುತ್ತೆ ನಮ್ ಸ್ವಲ್ಪ ಡ್ರೈ ಏರಿಯಾ, ಬಾಣಾವರ, ವಸ್ತುರ್ಗ, ಚಿತ್ರದುರ್ಗ ಇದೆಲ್ಲ ಡ್ರೈ ಏರಿಯಾ. ನಮ್ಮಲ್ಲಿ ಬಂದು ನೋಡ್ತಾರೆ, ನಮ್ಮಲ್ಲಿ ನೋಡ್ಬಿಟ್ಟೆ ಇವರು ಬರೀ 1,000 ಗಿಡಕ್ಕೆ 10 ಲಕ್ಷ 20 ಲಕ್ಷ ಲಾಭ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಆಸೆ ಬಿದ್ದೋಗ್ಬಿಟ್ಟು ತರೀಕೆರೆನೋ ಇಲ್ಲ ದುದ್ದಾ ಬಾಗೇಶ್ವರ ಹಾಸನ್ ಸುತ್ತೋ ಸಕಲೇಶ್ವರ ಸುತ್ತ ಏನಾರು ಹಾಕಿದ್ರೆ ಅವ್ರ ಗಿಡನೇ ಬೆಳೆಸಕ್ಕಾಗಲ್ಲ, ಮತ್ತೆ ಹಣ್ಣು ಕೊಯ್ಯಕ್ಕಾಗಲ್ಲ. ಹೌದೌದು, ಅಂದ್ರೆ ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಬರಲ್ಲ, ಲೋ ರೈನ್ಫಾಲ್ ಏರಿಯಾದಲ್ಲಿ ಇದು ಸೂಟಬಲ್. ಇದು ಒಳ್ಳೆ ಬಿಸಿಲು ಬೀಳಂತ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಬಿಸಿಲು ಬೀಳ್ಬೇಕು, ಆಮೇಲೆ ಡ್ರೈ ಏರಿಯಾ ಬೇಕು. ನಮ್ಮಲ್ಲೂ ಅಷ್ಟೇನೆ, 2021 ತುಂಬಾ ರೈನ್ಫಾಲ್ ಆಯ್ತು ನಮಗೆ. ಅವತ್ತು ನಂದು ಹೆಚ್ಚು ಕಮ್ಮಿ ಅದ್ರಲ್ಲಿ 1.25 ಲಕ್ಷ ಆಗಿತ್ತು ಅಂತ ಹೇಳಿದ್ನಲ್ಲ, 3 ಕ್ರಾಪ್. 4ನೇ ಕ್ರಾಪ್ ಅಲ್ಲಿ 1 ಲಕ್ಷ ದುಡ್ಡಾಗ್ಲಿಲ್ಲ, 4 ಲಕ್ಷ 5 ಲಕ್ಷ ಖರ್ಚು ಮಾಡಿದ್ದೆ. ಇಷ್ಟ ಇಡೀ ಕ್ರಾಪ್ ಎಲ್ಲ ವಿಲ್ಟ್ ಬಂದು ಹೋಗ್ಬಿಡ್ತದು. ಅದು ಕಡಿಲಿ ಸ್ವಲ್ಪ ಬಂಡೆ ಇತ್ತದು, ಹಾಗಾಗಿ ಶೀತ ಆಗಿ ಇಡೀ ಪ್ಲಾಟ್ ಹೋಯ್ತು. ಅವಾಗ ಅದು ರಿಮೂವ್ ಮಾಡಿ ಬೇರೆ ಕಡೆ ನಾನು ಮತ್ತೆ ಬೇರೆ ಕಡೆ ಫರ್ದರ್ ಬೇರೆ ಕಡೆ ಮಾಡಿದೆ. ಹಾಗಾಗಿ ಇದು ನಾವು ಎನಿ ಬೆಳೆಗಳು ಸರ್, ನಾನು ಹೇಳೋದು ನಮ್ಮ ಏರಿಯಾಕ್ಕೆ ಏನ್ ಸೂಟಬಲ್ ಆಗುತ್ತೆ ಆ ಬೆಳೆನ ರೈತರು ಬೆಳೆದ್ರೆ ಮಾತ್ರ ಸರ್ವೈವ್ ಆಗ್ತಿವಿ. ಒಂದು ಇನ್ನೊಂದ್ ಜೊತೆಗೆ ಏನಂದ್ರೆ, ಈ ದಾಳಿಂಬೆ ಇದೆಯಲ್ಲ, ಇಸ್ ನಾಟ್ ಈಸಿ ಮೇಂಟೆನೆನ್ಸ್. ಅದು ಈಗ ನಾವು 500 ಗಿಡ ದಾಳಿಂಬೆ ನಾವು ಪ್ಲಾಂಟ್ ಮಾಡಿ ಅದನ್ನ ಫ್ರೂಟ್ ಹಾರ್ವೆಸ್ಟ್ ಮಾಡೋದಕ್ಕೆ ಮಿನಿಮಮ್ 20 ತಿಂಗಳು ಬೇಕು. 12-14 ತಿಂಗಳು ಗಿಡ ಬೆಳೆಸ್ಕೋಬೇಕು. ಅದಾದ್ಮೇಲೆ ನಿತ್ರೆಯಲ್ಲಿ ಹೋಗಿ ಕಟಿಂಗ್ ಮಾಡಿ ಎಲ್ಲ ಮಾಡಿದ್ರೆ ಅದಾದ್ಮೇಲೆ ಫರ್ದರ್ ಅದು ಮತ್ತೆ 6-8 ತಿಂಗಳ ತನಕ ಅದು ಮತ್ತೆ ಫ್ರೂಟ್ಸ್ ಬರೋದಕ್ಕೆ 2 ವರ್ಷ ಬೇಕು. 2 ವರ್ಷಕ್ಕೆ ನಮಗೆ ಮಿನಿಮಮ್ ಅಂದ್ರೆ 1 ಪ್ಲಾಂಟ್ಗೆ ನಮಗೆ 2,000 ರೂಪಾಯಿ ಖರ್ಚು ಬರುತ್ತೆ, 10 ಲಕ್ಷ ಖರ್ಚಾಗುತ್ತೆ. ರೈತರಿಗೆ ಏನಾಗಿದೆ ಅಂತಂದ್ರೆ ಅವ್ರು ಏನೂ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಪಕ್ಕದ 500 ಗಿಡ ದಾಳಿಂಬೆ ಮಾಡಿದಂತೆ 20 ಲಕ್ಷ ದುಡ್ಡಾಯ್ತೆ ಅಂತ ಒಂದ್ ಬಿಟ್ರೆ ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು, ನನಗೆ ಇನ್ವೆಸ್ಟ್ ಮಾಡೋದಕ್ಕೆ ನನಗೆ ಶಕ್ತಿ ಇದೆಯಾ, ಎಷ್ಟು ಖರ್ಚಾಗುತ್ತೆ. 40 ರೂಪಾಯಿ ಗಿಡ ಕೊಟ್ಬಿಡ್ತಾರೆ, ನಾನು ತಂದ್ಬಿಡ್ತೀನಿ, ಡ್ರಿಪ್ ಮಾಡಿಸ್ಬಿಡ್ತೀನಿ, ಸಬ್ಸಿಡಿ ಕೊಡ್ತಾರೆ ಅಂತ ಗಿಡ ಹಾಕ್ಬಿಡ್ತಾರೆ. ಅದಾದ್ಮೇಲೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಕನ್ಸಲ್ಟ್ ಬಂದ್ ಹೇಳಿದಾಗ ದುಡ್ಡು ಹಂಚಕ್ಕಾಗದಲ್ಲಯ್ಯ, ಈಗೇನ್ ಈಸಿ ಯಾವ ಬ್ಯಾಂಕ್ ಲೋನ್ ಸಿಗಲ್ಲ, ಎಲ್ಲ ಕೈಗಡಗಳಂತೆ ರೈತರು ಏನೇನೋ ಮಾಡ್ಕೊಂಡು. ನನಗೆ ಗೊತ್ತಿರಂಗೆ ದಾಳಿಂಬೆಲ್ ಸಕ್ಸಸ್ ಆಗಿರೋ ಅಂದ್ರೆ ನಾಲೆಡ್ಜ್ ಇರೋರು, ಬಂಡವಾಳ ಇರೋರು, ಇನ್ನೆಲ್ಲರೂ ಕಮಿಟ್ ಆಗಿ ಆಮೇಲೆ ಇನ್ನೊಂದ್ ಮಾಡ್ತಾರೆ ನಮ್ ರೈತರು. ಈಗ 500 ಗಿಡದಲ್ಲಿ ನಮಗೆ ಏನು ಆದಾಯ ಬಂತು, ಅಷ್ಟಕ್ಕೆ ಅದನ್ನ ಹೆಂಗ್ ಸೇವ್ ಮಾಡಬೇಕು, ಆ ದುಡ್ಡನ್ನ ಹೆಂಗ್ ಸೇವ್ ಮಾಡ್ಕೋಬೇಕು ಅದನ್ನೋದಿಲ್ಲ. ಇನ್ನೊಂದು 500 ಗಿಡ ಹಾಕ್ತಂಗೆ ಇನ್ಯಾರ 2000 ಗಿಡದಲ್ಲಿ ಒಂದು 50 ಲಕ್ಷ ಆಯ್ತು ಅಂತಂದ್ ಕೇಳಿ, ಅವ್ನ 50 ಲಕ್ಷ ಆಗಿರಲ್ಲ ಅವನಿಗೆ. ಅವನೇನ್ ಹೇಳಿರ್ತಾನೆ ಅಂದ್ರೆ ಎಲ್ಲ ಸೇರ್ ಹೇಳಿರ್ತಾನೆ, ಖರ್ಚು 10 ಲಕ್ಷ 30 ಲಕ್ಷ ಇರುತ್ತೆ. ಅದನ್ನ ಯೋಚನೆ ಮಾಡಲ್ಲ ನಮ್ ರೈತರು. ಏನ್ ಮಾಡ್ತಾರೆ, ಸುಮ್ನೆ ಜನಗಳನ್ನ ಪ್ರಮೋಟ್ ಮಾಡ್ತಾರೆ, ಅದಾಗ್ಬಾರ್ದು. ನಾನು ಹೇಳ್ತಾ ಇರೋದು ಇದು ಫ್ಯಾಕ್ಟ್. ಈಗ ಕೆಲವರೆಲ್ಲ ಯೂಟ್ಯೂಬ್ ಅಲ್ಲಿ 1 ಎಕರೆ ಸೀಬೆ ಬೆಳೆದ್ರೆ 20 ಲಕ್ಷ ಅಂತ, ಅದು ಸುಮ್ಮನೆ ಅದೇನೋ ಯೂಟ್ಯೂಬ್ ಅಲ್ಲಿ ಅದೇನೋ ಇದು ಮಾಡೋದಕ್ಕೇನೋ ಮಾಡ್ಬಿಟ್ಟು ಕೊನೆಗೆ ಪ್ರಮೋಟ್ ಮಾಡೋದಕ್ಕೆಲ್ಲ ಮಾಡೋದು ಅಂತಾರೆ, ಅಂತ ಫ್ರಾಡ್ ಅದು. ಆಕ್ಚುಲಿ ರಿಯಾಲಿಟಿ ಏನು, ನಾನು ಮೊನ್ನೆ ನಮಗೆ ಟಿವಿ ಅವರು ಇಂಟರ್ವ್ಯೂ ಮಾಡಿದಾಗ ಅದೇ ಹೇಳಿದೆ, ಇದು ರಿಯಾಲಿಟಿನ ಯಾವತ್ತು ರಿಯಾಲಿಟಿಯಾಗಿ ನಾವು ಯಾವತ್ತು ನಾವು ರೈತರು ತಿಳ್ಕೋಬೇಕು. ರಿಯಾಲಿಟಿ ತಿಳ್ಕೊಂಡಂಗೆ ನಾವು ಯಾವತ್ತು ಮಾಡಕ್ ಹೋಗ್ತೀವಿ, ಸಂಕಷ್ಟ ಸಿಗಾಕಂತೀವಿ. ಸಂಕಷ್ಟ ಸಿಗಾಕೊಂಡಾಗ ರೈತರು ಬೇರೆ ಫರ್ದರ್ ಏನಾರ ಆದಾಯ ಇದ್ದು ಬೇರೆ ಬಿಸ್ನೆಸ್ ಇದ್ರೆ ಸಸ್ಟೈನ್ ಆಗ್ತೀವಿ. ಕೃಷಿ ಒಳಗಡೆ ನಾವು ಏನಾರ ಒಂದೇ ಒಂದು 5 ಲಕ್ಷ 10 ಲಕ್ಷ ಕಮಿಟ್ ಆದ್ರೆ ಅದನ್ನ ತೀರ್ಸೋದಿಕ್ಕೆ 5 ವರ್ಷ ಬೇಕಾಗುತ್ತೆ, ಅದಕ್ಕೆ ಇಂಟ್ರೆಸ್ಟ್ ಇನ್ನೊಂದು. ಹಂಗಾಗಿ ರೈತರು ಯಾವುದನ್ನೇ ಕೆಲಸ ಮಾಡ್ ಸಣ್ಣದಾಗೆ ನಾನು 500 ಗಿಡ ಇತ್ತು ಸರ್ ಮುಂಚೆ, ಅದಾದ್ಮೇಲೆ ನಾನು ಮತ್ತೆ 500 ಗಿಡ ಮತ್ತೆ ರೀಪ್ಲಾಂಟ್ ಮಾಡಿದೆ, ಅದು ಏಜ್ ಆಗಿತ್ತು ಅದು ಹೋಯ್ತು, ಅದನ್ನು ರಿಮೂವ್ ಮಾಡಿದೆ. ಈಗ 500 ಗಿಡ ಅಷ್ಟೇ ಇಟ್ಕೊಂಡ್ರೆ ನಾನು ಈ ವರ್ಷ ನನಗೆ 500 ಗಿಡದಲ್ಲಿ ಸರ್ 12-13 ಟನ್ ಹಣ್ಣು ಕೊಯ್ದಿದ್ದೀನಿ ನಾನು. ಇವತ್ತಿನ ರೇಟಲ್ಲಿ ನನಗೆ 17 ಲಕ್ಷ ಆಗಿದೆ, 17 ಲ್ಯಾಕ್ಸ್ ಆಗಿದೆ. ಡ್ರ್ಯಾಗನ್ನು ಒಂದು 8-10 ಟನ್ ಕೊಯ್ತೀವಿ, ಅದೊಂದು ಮಿನಿಮಮ್ 7-8 ಲಕ್ಷ ಆಗುತ್ತೆ. ನಮ್ದು ಈಗ 2.5 ಎಕರೆ ದಾಳಿಂಬೆ, 1 ಎಕರೆ ಡ್ರ್ಯಾಗನ್ ಇಂದ ನನಗೆ ಇದೊಂದು 10, ಅದೊಂದು 17, 27 ಲಕ್ಷ ಆಗಿದೆ. ನನಗೆ ಖರ್ಚು ಮಾಡಿರೋದೇನು, 1-7-10 ಲಕ್ಷ ಖರ್ಚು ಮಾಡ್ತೀನಿ. 3.5 ಎಕರೆಯಲ್ಲಿ ನಾನು ಅಷ್ಟು ಅಮೌಂಟ್ ನಾನು ಅಚೀವ್ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ನಾಲೆಡ್ಜು, ಆಮೇಲೆ ಕ್ವಾಲಿಟಿ ಬೆಳೆದ ಹೆಂಗೆ ಪ್ರತಿಯೊಂದು ತಿಳ್ಕೊಂಡಿದ್ರು ಮಾತ್ರ ಮಾಡಕ್ ಸಾಧ್ಯ. ಆಮೇಲೆ ಇನ್ವೆಸ್ಟ್ ಮಾಡೋ ಶಕ್ತಿ, ಅದು ಬಹಳ ಇಂಪಾರ್ಟೆಂಟು. ಡ್ರ್ಯಾಗನ್ ಇದರಲ್ಲಿ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಬಿಟ್ಬಿಟ್ರೆ, ಬಟ್ ದಾಳಿಂಬೆ ಆಗಲ್ಲ ಸರ್. ಇವತ್ ಸ್ಪ್ರೇ ಕೊಡ್ಬೇಕು ಅಂದ್ರೆ ಸ್ಪ್ರೇ ಇವತ್ ಕೊಡ್ಲಿಲ್ಲ ಅಂತಂದ್ರೆ ಇವತ್ ಕೊಡ್ಲೇಬೇಕು, ನಾಳೆ ಇನ್ಫೆಕ್ಟ್ ಆಗುತ್ತೆ, ಅದು 3 ಡೇಸ್ಗೆ ಇನ್ಫೆಕ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಬಂಡವಾಳ ಹಾಕಿ ಅವನಿಗೆ ತಂದು ಅದನ್ನೆಲ್ಲ ಮೇಂಟೈನ್ ಮಾಡಿದೆ. 500 ಗಿಡ ದಾಳಿಂಬೆ ಮಾಡೋದಿಕ್ಕೆ ಸರ್ 1 ತಿಂಗಳಿಗೆ ಮಿನಿಮಮ್ ಅಂದ್ರೆ 50-60 ಸಾವಿರ ದುಡ್ಡು ಬೇಕು ಪ್ರತಿ ತಿಂಗಳು. ಸ್ಪ್ರೇಗಳು ಆಮೇಲೆ ಗೊಬ್ಬರ, ಒಂದ್ಸರಿ ಗೊಬ್ಬರ ತರಕ್ ಹೋದ್ರೆ ನಾವು 4 ಟೈಮ್ ಗೊಬ್ಬರ ಕೊಡ್ತೀವಿ, ಮಿನಿಮಮ್ 60-70 ಸಾವಿರ ದುಡ್ಡು ಬೇಕು. ಇದೆಲ್ಲದನ್ನು ನಾವು ನೋಡ್ಕೊಂಡು ನಾವು ಬೆಳೆ ಬೆಳೆಯೋದಕ್ಕೆ ಹೋದ್ರೆ ಅನುಕೂಲ ಆಗುತ್ತೆ. ಆಮೇಲೆ ಮಾಡಿದ ಮೇಲೆ 100% ಮಾಡ್ಬೇಕಲ್ಲ, 100% ಮಾಡ್ಲಿಲ್ಲ ಅಂತಂದ್ರೆ ಅದರಿಂದ ಆದಾಯ ತಗೊಂಡ್ರಿಗಿನ್ನ ಲಾಸ್ ಮಾಡ್ಕೊಂಡ್ರೆ ಜಾಸ್ತಿ ಅಂತ ನನ್ನ ರಿಪೋರ್ಟ್ ಇದೆ. ಈಗ ನಮ್ಮಲ್ಲಿ ಪರವಾಗಿಲ್ಲ, ನಮ್ಮೆಲ್ಲ ಪ್ರೋಗ್ರೆಸ್ ಫಾರ್ಮರ್ಸ್ ಇದಾರೆ, ನಮ್ಮ ಬಾಣಾವರದ ಹೋಬಳಿಲಿ ತುಂಬಾ ಪ್ರೋಗ್ರೆಸ್ ಫಾರ್ಮರ್ಸ್ ಇದಾರೆ. ಆಮೇಲೆ ಜೊತೆಗೆ ಎಲ್ಲ ಕನ್ಸಲ್ಟ್ ಇಟ್ಕೊಂಡು ಕನ್ಸಲ್ಟ್ ಏನ್ ಡೈರೆಕ್ಷನ್ ಕೊಡ್ತಾರೆ, ಅವ್ರ ಕಮಿಟ್ಮೆಂಟ್ ಇನ್ನೊಂದು, ಅದ್ ನೀಟಾಗಿ ಮಾಡ್ತಾರೆ. ನಾವು ನಮ್ಮ ಕನ್ಸಲ್ಟ್ ಅಕ್ಷಯ್ ಅಂತ ಹೇಳ್ಬಿಟ್ಟು ಅವ್ರನ್ನ ಇಂಟರ್ವ್ಯೂ ಮಾಡಿ ಕರ್ಕೊಂಬಂದ ಇಲ್ಲಿ ನಾವು 4 ವರ್ಷದಿಂದ ಬೆಳೆ ಬೆಳೆಸ್ತಾ ಇದೀವಿ. ಅವರಷ್ಟೇ ತುಂಬಾ ಫಾರ್ಮರ್ಗೆಲ್ಲ ಅಪ್ರೋಚ್ ಆಗಿ ಹೇಳಿ ಅವ್ರ ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸಿ, ಅವ್ರದೇ ಒಂದು ಶಾಪ್ ಇದೆ, ಅವರು ಏನಾರ ಸಮಸ್ಯೆ ಆಯ್ತು ಅಂತಂದ್ರೆ ಯಾಕೆ ಏನು ಔಷಧಿ ಹೊಡೆದಿಲ್ಲ ಸರಿ ಏನೋ ದುಡ್ಡಿನ ಸಮಯ ಹಂಗಾರೆ ಬನ್ನಿ ನಾನು ಕೊಡ್ತೀನಿ ಅಂತೇಳಿ ಕೊಟ್ಟು ಸುಧಾರಿಸಿ ಈ ತರ ಎಲ್ಲ ಮೇಂಟೈನ್ ಮಾಡೋದಕ್ಕೋಸ್ಕರ ಫಾರ್ಮರ್ಸು ಏನೋ ಒಂದು ಸರ್ವೈವ್ ಆಗ್ತಾರೆ. ಆಮೇಲೆ ನೆನ ನೆನಪಿಸ್ಕೊಂತಾರೆ ಈಗ ಕಷ್ಟದಲ್ಲಿ ಯಾರೋ ಆಗಿರೋದನ್ನ ಫಾರ್ಮರ್ಸ್ಗೆ ಅದೊಂದು ಕೃತಜ್ಞತೆ ಇರುತ್ತೆ. ಈ ರೀತಿ ಅಪ್ರೋಚ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬೆಳೆ ಬೆಳೆಸ್ತಾ ಇದಾರೆ. ಈಗ ನೋಡಿ ನಮ್ದೆಲ್ಲ ಈಗ ತಮಿಳ್ನಾಡಿಂದ ಚೆನ್ನೈಯಿಂದ ಎಲ್ಲ ಬರ್ತಾರೆ. ದಾಳಿಂಬೆ ಮಾರ್ಕೆಟಿಂಗ್ ಎಷ್ಟು ಇದು ಕಷ್ಟ ಇದೆ ಸರ್ ಅಂದ್ರೆ, ಈಗ ಬೆಂಗಳೂರು ಮಾರ್ಕೆಟ್ ಅಲ್ಲಿ ನಮಗೆ ಈಗ ತಗೊಂಡೋದ್ರೆ ಏನ್ 150 ರೂಪಾಯಿ ರೇಟ್ ಆಗ್ತಾರೆ, ಕಮಿಷನ್ ಎಲ್ಲ ಟ್ರಾನ್ಸ್ಪೋರ್ಟ್ ನಮ್ಗೆ 120 ರೂಪಾಯಿ ಬೀಳುತ್ತದೆ, 120-140 ರೂಪಾಯಿ ನಮಗೆ. ಇವತ್ತು ನಮ್ಮ ಹಣ್ಣು ಕ್ವಾಲಿಟಿ ಇದ್ದು ಮಿನಿಮಮ್ 400-500 ನಮ್ಮ ಸೈಜ್ ಬಂತು ಅಂದ್ರೆ 200 ರೂಪಾಯಿ ಫ್ಲಾಟ್ ಅಲ್ಲಿ ತುಂಬುತ್ತಾರೆ. ಈಗ ಎಷ್ಟು ಡಿಫ್ರೆನ್ಸ್ ಆಯ್ತು, 10 ಟನ್ಗೆ 5 ಲಕ್ಷ ಡಿಫ್ರೆನ್ಸ್ ಆಯ್ತಲ್ಲ. ಅಂದ್ರೆ ನಾನು ಹೇಳೋದು ಒಬ್ಬ ಕನ್ಸಲ್ಟ್ ಇಟ್ಕೊಂಡು ಅದನ್ನ ಇಲ್ಲ, ನಮಗೆ ಓನ್ ನಾಲೆಡ್ಜ್ ಇದ್ದು ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಸರ್ ಅದು. ಅದಕ್ಕೆ ನಾವೇನ್ ಮಾಡ್ತೀವಿ, ಕೆಲವು ಡೆವಲಪ್ ಆಗ್ಬೇಕಾದ್ರೆ 1261 ಅಂತ ಕೊಡ್ತೀವಿ, 13045 ಕೊಡ್ತೀವಿ, 0050 ಅಂತ. ಆ ಸಮಯದಲ್ಲಿ ಏನೇನ್ ಸೈಜ್ ಬರೋದಿಕ್ಕೆ, ಎಕ್ಸ್ಟೆಂಡ್ ಆಗೋದಿಕ್ಕೆ, ಚಿಗುರು ಬರೋದಿಕ್ಕೆ, ಆಮೇಲೆ ಫ್ಲವರ್ ಉಳ್ಕೊಳೋದಿಕ್ಕೆ, ಅವೆಲ್ಲವನ್ನು ನಾವು ಕೆಮಿಕಲ್ ಕೊಟ್ರೆ ಸ್ಪ್ರೇ ಮೂಲಕನು ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡಿಸ್ತಾರೆ. ಅದ್ ಮಾಡಿದ್ರೆ ಅದು ಹೋಲ್ಡಿಂಗ್ ಆಗುತ್ತೆ, ಇಲ್ಲ ಅಂತಂದ್ರೆ ಅದೆಲ್ಲ ಫ್ಲವರ್ ಡ್ರಾಪ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಹೇಳದ್ ರೈತರಿಗೆ, ನೀವು ಬ್ಲೈಂಡ್ ಆಗಿ ದಾಳಿಂಬೆ ಮಾಡಲೇಬೇಡಿ. ನಿಮಗೆ ಕನ್ಸಲ್ಟ್ ಇಟ್ಕೊಂಡು ಕನ್ಸಲ್ಟ್ ಬೇರೆ ಫ್ಲಾಟ್ಗಳಲ್ಲಿ ಹೆಂಗ್ ಬೆಳೆಸಿದ್ದಾರೆ, ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ, ಆಮೇಲೆ ಅವ್ರು ಪ್ರತಿ ತಿಂಗಳು ಬರಕ್ ಆಗುತ್ತಾ, ಅವ್ರು ಪ್ರತಿ ತಿಂಗಳು ಬರಲೇಬೇಕು ಸರ್. ಅದು ಪ್ರತಿ ತಿಂಗಳು ಬಂದು ಅದು ಮೇಂಟೈನ್ ಮಾಡಿದ್ರೆ ಸರ್, ಇಲ್ಲ ಅಂದ್ರೆ 1-2 ಸ್ಪ್ರೇ ಮಿಸ್ ಆದ್ರೆ ನಾವು ಏನು 1 ವರ್ಷದಿಂದ ಗಿಡ ಬೆಳೆಸಿ 2 ವರ್ಷದ್ದು ಹೋಗ್ಬಿಡುತ್ತೆ.

ಅಖಂಡೇಶ್ವರ ಲಿಂಗವನು ಒಲಿಸಬೇಕಾದಡೆ ಸತ್ಯವನೇ ಸಾಧಿಸಬೇಕು ಕಾಣಿರೋ ಸತ್ಯವನೇ ಸಾಧಿಸಬೇಕು ಕಾಣಿರೋ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ ಇಲ್ಲ